ವಿರಹವ ಸುಡು ಸುಡು ನನ್ನಾಕೆ ಪೂರೈಸು ಬಾ ಹಿತ ನೀನೆ ಬಾ ತೋಳಿಂದ ಬಳದೆನ್ನ ಹರುಷ ಹೊಂದುವೆ ತನುವೆಲ್ಲ ಬಿಸಿಯಾಗಿ ಕರಗಿ ಹೋಗುವೆ ಸರಿ ಸರಿ ಒಂದಾಗುವ ಇಲ್ಲಿ ಯಾರಿಲ್ಲ ನೋಡುವ ಅನುಭವ ನನ್ನಲ್ಲಿ